ಅದನ್ನು ಹಾಕಿ ಗೋಣಿ ಚೀಲದಲ್ಲಿ ಪ್ರತಿ ವಾರಕ್ಕೊಂದ್ಸರಿ ನೀರು ಕೊಡ್ತಾ ಇರ್ತೀವಿ. ಚುಮುಕಿಸ್ತೀವಿ, ಅತಿ ನೀರು ಆಗಬಾರ್ದು, ಅದಕ್ಕೆ ಸ್ವಲ್ಪ ಉಷ್ಣ ಕ್ರಿಯೇಟ್ ಆಗಬೇಕು. ಅದಕ್ಕೆ ಆದಾಗ ಅದು ಒಂದು 2 ತಿಂಗಳಿಗೆ ಮೊಳಕೆ ಬರುತ್ತೆ ಸರ್. ಆ ಮೊಳಕೆ ಬಂದಾಗ 1.5 ಇಂಚ್ ಮೊಳಕೆ ಬರುತ್ತೆ. ಒಂದು ಮೊಳಕೆ ಉದ್ದ ಗೋಟಿಂದ 1.5 ಇಂಚ್ ಬಂದ ತಕ್ಷಣ ನಾವು ಅದನ್ನು ನಾಟಿ ಮಾಡಿಸ್ಬಿಡ್ತೀವಿ ಸರ್. ನಾವು ಈ ಗೋಣಿ ಚೀಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ತುಂಬೋದು, ಪೂರ್ಣ ಪ್ರಮಾಣದಲ್ಲಿ ತುಂಬೋದು ಅಥವಾ ಅರ್ಧ ತುಂಬಬೇಕು, ಹೇಗೆ? ಇಲ್ಲ ಸರ್, ಅರ್ಧ ತುಂಬಿರೋ ತುಂಬಾ ಒಳ್ಳೇದು. ಅರ್ಧ ತುಂಬಿಟ್ಟು ಲೂಸ್ ಮಾಡ್ಬಿಡು, ಅದು ಲೂಸ್ ಮಾಡಿ ಹಾಗೆ ಉದ್ದದ್ದ ಇಟ್ಟು ಒಂದು ವಾರಕ್ಕೊಂದ್ಸರಿ ಲೈಟ್ ಆಗಿ ನೀರು ಕೊಡ್ತಾ ಇದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಸರ್. ಅದು ಎಂತಹ ತೋಟ ಮತ್ತೆ ಎಂತಹ ಮರಗಳಲ್ಲಿ ನೀವು ಬೀಜವನ್ನ ತೆಗೆದುಕೊಂಡು ಬರಂತದ್ದು, ಅಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಒಂದು 20-40 ವರ್ಷ ತೋಟ ಆಗಿರ್ಬೇಕು ಸರ್. ಆಮೇಲೆ 40 ವರ್ಷದ ಮೇಲೆ ತುಂಬಾ ಹಳೆ ತೋಟಗಳು ಅಷ್ಟು ಸೂಕ್ತ ಆಗಲ್ಲ. 20 ವರ್ಷದ ಒಳಗಡೆ ಇರೋ ತೋಟಗಳು ಆಗಲ್ಲ. ಆಮೇಲೆ ಒಂದು ಕೊಯ್ಲಿ ಕುಯ್ದಿರ್ತಾರೆ ಅವರು, ಕುಯ್ದು 2ನೇ ಕೊಯ್ಲಿಗೆ ಮಾತ್ರ ಬಿಡೋದು ಬಿತ್ತನೆಗೆ. ಆ ಥರದ ತೋಟಗಳನ್ನ ಫಸ್ಟೇ ನಾವು ಆಗಸ್ಟ್ ತಿಂಗಳಲ್ಲೇ ಅವರಿಗೆ ನಾವು ತೋಟಗಳನ್ನ ನೋಡಿ ತೋಟಗಳನ್ನ ಮಾಡ್ಕೊಂಡಿರ್ತೀವಿ. ಹೋಗಿ ಆ ಥರದ್ದು ನಾವು ನೋಡಿ ಒಳ್ಳೆ ಇಳುವರಿ ಬರೋಂಥ ತೋಟಗಳನ್ನ ಸೆಲೆಕ್ಟ್ ಮಾಡಿ ನಾವೇ ನೇರವಾಗಿ ಇಲ್ಲಿಂದ ಲೇಬರ್ ಕರ್ಕೊಂಡೋಗಿ ಆಯ್ಕೊಂಡು ಬರ್ತೀವಿ. ಹಾಕೊಂಡು ಬಂದು ಮೊಳಕೆ ಕಟ್ತೀವಿ ಸರ್ ಅದನ್ನ. ಈಗ ಬೀಜದ ಅಡಕೆ ಗೋಟನ್ನ ಕೊಯ್ಲು ಮಾಡುವಾಗಲಿ, ಅದನ್ನ ಚೀಲಕ್ಕೆ ತುಂಬುವಾಗಲಿ, ಅದನ್ನ ಬಹಳ ದೂರದಿಂದ ಇಲ್ಲಿಗೆ ತರುವಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲೆಲ್ಲ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದರಲ್ಲೊಂದು ಟೋಪಿ ಬರುತ್ತೆ, ಆ ಟೋಪಿ ಯಾವುದೇ ಕಾರಣಕ್ಕೂ ಕಳಚಬಾರ್ದು ಸರ್. ಅದು ಕಳಚಿದ್ರೆ ತೊಟ್ಟು ಬರುತ್ತಲ್ಲ, ಅದು ತೊಟ್ಟ ಮೇಲೆ ಒಂದು ಟೋಪಿ ತರ ಇರುತ್ತೆ, ಅದು ಕಳಚಬಾರ್ದು. ಕಳಚಿದ್ರೆ ಅಲ್ಲಿಗೆ ಹೋಗಿ ಹುಳ ಸೇರ್ಕೊಳ್ತವೆ, ಹುಳ ಸೇರ್ಕೊಂಡು ಮೊಳಕೆ ತಿನ್ಬಿಡ್ತವೆ. ಮೊಳಕೆ ಬಂದಾಗ ತುಂಬಾ ಜಾಗ್ರತೆಯಿಂದ ತಂದು ಮತ್ತೆ ಅಲ್ಲೂ ಅಷ್ಟೇ ತುಂಬಾ ಬರ್ತಿ ತುಂಬಿಕೊಂಡು ಬರಲ್ಲ ನಾವು, ಅಲ್ಲಿನೂ ಸಹ ಅರ್ಧನೇ ತಗೊಂಡು ಬರೋದು. ತಂದು ಇಲ್ಲಿ ಮತ್ತೆ ರೀಪ್ಯಾಕ್ ಮಾಡ್ತೇವೆ, ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗಿನ ತರ್ತೀವಿ. ತಂದ್ಬಿಟ್ಟು ನಮ್ಮ ಇಲ್ಲಿ ಗೋಣಿ ಚೀಲ ಬರುತ್ತಲ್ಲ, ಗೋಣಿ ಬ್ಯಾಗ್ ನಲ್ಲಿ ಇಟ್ಟು ನಾವು ನೀರ್ ಹಾಕ್ತಿವಿ ಸರ್. ಅಷ್ಟೇ, ಇನ್ನೇನು ಮಾಡಲ್ಲ ಸರ್. ಅದಷ್ಟು ಅದು ಒಟ್ಟಿಗೆ ಟೋಪಿ ಅಥವಾ ತೊಟ್ಟೇನಿರುತ್ತೋ ಅದು ಕಳಚಬಾರದು. ಅದು ಕಳಚದ ಹಾಗೆ ಬಹಳ ಮುಂಜಾಗ್ರತೆಯಿಂದ ಬಹಳ ಸ್ಮೂತ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ತಗೊಂಡ್ಬರ್ಬೇಕು ಅನ್ನುವಂಥದ್ದು. ಹಾಸನ ಜಿಲ್ಲೆನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಡಕೆಯನ್ನ ಬೆಳೀತಾರೆ. ಕೆಲವು ಭಾಗಗಳಲ್ಲಿ ಹಾಸನದ ಅಡಕೆ ಅಂತಾನೆ ಒಂದಷ್ಟು ಫೇಮಸ್ ಆಗಿರೋಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗಿದ್ದಾಗಿಯೂ ಕೂಡ ನೀವು ಚಿಕ್ಕಮಗಳೂರು ಭಾಗದಲ್ಲಿ ಅದರಲ್ಲೂ ಕೂಡ ಈ ಕಡೂರು ತಾಲೂಕಿನ ಭಾಗದಿಂದ ಅಡಕೆಯನ್ನ ತರ್ತೀನಿ ಬಿತ್ತನೆ ಬೀಜವಾಗಿ ಅಂತ ಹೇಳಿ ತಾವು ಹೇಳಿದ್ರಿ, ಏನು ಅಲ್ಲಿಯ ವಿಶೇಷ ಅಡಕೆ ವಿಶೇಷ? ವಿಶೇಷ ಅಂದ್ರೆ ಸರ್, ಕಡೂರು ಭಾಗ, ನಾವು ಸಕ್ರಾಯಪಟ್ಟಣ ಕಡೂರು ಭಾಗ ಏನಿದೆ ಅದು ಸ್ವಲ್ಪ ಬಯಲು ಪ್ರದೇಶ ಸರ್, ಹೆಚ್ಚು ಮಳೆ ಆಗಲ್ಲ ಸರ್. ಇವಾಗ ಶಿವಮೊಗ್ಗದಿಂದ ಶಿವಮೊಗ್ಗ ಸಾಗರ ತೀರ್ಥಳ್ಳಿ ಆ ಕಡೆಯಿಂದ ಎಲ್ಲ ಸುಮಾರು ಜನ ತಾಂಬರ್ತಾರೆ ಸರ್ ಅಡಿಕೆ. ಇವಾಗ ಯಾರು ನಾಟಿ ಮಾಡಿದಾರೋ ಅವರು ಅಲ್ಲಿ ಪ್ರತಿ ವರ್ಷ ಬೋಡ ದ್ರವಣ ಕೊಡ್ಲೇಬೇಕು ಅಲ್ಲಿ ಭಾಗದ ತಳಿಗಳಿಗೆ. ಸೊ ನಮ್ಮ ಈ ಬಯಲುಸೀಮೆನ ತಳಿಗಳಿಗೆ ತಗೊಂಡ್ ಬಂದ್ರೆ ಇವಕ್ಕೆ ಅಷ್ಟು ಔಷಧಿ ಡಿಪೆಂಡ್ ಆಗಿರಲ್ಲ, ಮತ್ತೆ ಇವು ಬೇಗ ರೋಗಕ್ಕೆ ತುತ್ತಾಗಲ್ಲ ಸರ್. ಬಯಲುಸೀಮೆಯಿಂದ ತಂದಂತ ಗೋಟ್ಗಳು, ಅದರಲ್ಲಿ ಬಂದಂತ ಗಿಡಗಳು ನಮ್ಮಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳೀತಾ ಇದಾರೆ, ಯಾರ್ದು ಯಾವುದೇ ಸ್ಪ್ರೇ ಕೊಡದಲೆ ಬೋಡ ದ್ರವಣ ಕೊಡದಲೆ ಬೆಳೀತಿದ್ರೆ ಆ ರೀತಿ ಬರುತ್ತೆ. ಆಮೇಲೆ ನಮ್ಮ ಹಾಸನ ಜಿಲ್ಲೆ ಗೋಟ್ಗೂ ಅಲ್ಲಿ ಅಡಿಕೆಗೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ನಮ್ಮಲ್ಲಿ ತುಂಬಾ ಸಿಪ್ಪೆ ತುಂಬಾ ದಪ್ಪ ಇರುತ್ತೆ ಸರ್, ಅಲ್ಲಿ ಸಿಪ್ಪೆ ತುಂಬಾ ತೆಳು ಇರುತ್ತೆ, ಗೋಟ ಒಳಗಡೆ ದಪ್ಪ ಇರುತ್ತೆ, ಇವೆರಡು ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಏನಿದೆ, ಇದರಲ್ಲಿ ಒಂದು ಕ್ವಿಂಟಾಲ್ಗೆ ಒಂದು 10-12 ಕೆಜಿ ಒಣ ಅಡಿಕೆ ಬರುತ್ತೆ, ಆ ಭಾಗದಲ್ಲಿ 17 ಕೆಜಿ ವರೆಗೂ ಒಣ ಅಡಿಕೆ ಬರುತ್ತೆ. ಅಷ್ಟು ವ್ಯತ್ಯಾಸ ಇರುತ್ತೆ ನಮ್ಮಲ್ಲಿಗೂ ಅಲ್ಲಿಗೂ ಅಡಿಕೆಗೆ. ಆದ್ರಿಂದ ನಾವು ಆ ಏರಿಯಾ ತುಂಬಾ ಸೂಕ್ತ ಅನ್ಕೊಂಡು ಶ್ರಮ ಆದ್ರೂ ಪರವಾಗಿಲ್ಲ, ನಾವು ಅದನ್ನೇ ಮಾಡ್ತಾ ಇದೀವಿ ಸರ್. ಈಗ ಅಡಿಕೆ ಸಸಿಗಳನ್ನ ಅಥವಾ ಮೊಳಕೆಯನ್ನ ಪಾಕೆಟ್ಗೆ ಹಾಕಿದ ಮೇಲೆ, ಪಾಲಿಥಿನ್ ಕವರ್ ಏನಿರುತ್ತೋ ಅದರೊಳಕ್ಕೆ ಹಾಕಿದ ಮೇಲೆ ಆನಂತರ ಏನೆಲ್ಲ ಪೋಷಕಾಂಶಗಳನ್ನ ನೀಡಬೇಕು, ನೀರನ್ನ ಎಷ್ಟು ದಿವಸಕ್ಕೆ ಒಂದ್ಸಾರಿ ನೀಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀಡಿದ್ರೆ ಗಿಡಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ತುಂಬಾ ಹುಲ್ಸಾಗಿ ಬೆಳೀತವೆ ಅಂತೀರಾ? ಸರ್, ಪಾಕೆಟ್ ತುಂಬಿದ ಮೇಲೆ ನಾವು ಹೆಚ್ಚು ಕಡಿಮೆ ನಾವು ಆ ಮೊಳಕೆಯನ್ನ ಹಾಕೋದ್ ಏಪ್ರಿಲ್ ಇಂದ ಒಂದು 15 ನಂತರ ಹಾಕ್ತಿವಿ. ಸೊ ಆವಾಗ ಹೆಚ್ಚು ಕಡಿಮೆ ಮಳೆ ಪ್ರಾರಂಭ ಆಗ್ತಾ ಇರುತ್ತೆ ಸರ್. ಮಳೆ ಆಗ್ಲಿಲ್ಲ ಅಂದ್ರೂ ನಮ್ಮಲ್ಲಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಗಳು ಮಾಡ್ಕೊಂಡಿದೀವಿ, ಒಂದು ವಾರಕ್ಕೊಂದದ ನೀರು ಕೊಡ್ತೀವಿ. ಆಮೇಲೆ ಕಳೆ ಬರ್ತಾ ಇರುತ್ತೆ, ವಿಪರೀತ ದನಿ ಗೊಬ್ಬರ ಕೊಟ್ಟರಂತೂ ವಿಪರೀತ ಕಳೆ ಬರ್ತಾ ಇರುತ್ತೆ, ಕಳೆ ತೆಗಿತಾ ಇರ್ತೀವಿ. ಕಳೆ ತೆಗೆದ ಮೇಲೆ ಪ್ರತಿ 15 ದಿನಕ್ಕೊಂದ್ಸರಿ ನಮ್ದು ವೇಸ್ಟ್ ಡಿಕಂಪೋಸರ್ ಇದೆಯಲ್ಲ ಅದನ್ನು ಸ್ಪ್ರೇ ಕೊಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಬಿಟ್ಟರೆ ನಾವು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡಕ್ ಹೋಗಲ್ಲ. ದನಿನ ಗೊಬ್ಬರ ಕೊಟ್ಟರಂತೂ ಇನ್ನೇನು ಬೇಕಿಲ್ಲ. ನಾವು ವೇಸ್ಟ್ ಡಿಕಂಪೋಸರ್ ಬಳಸೋದ್ರಿಂದ ಪ್ರತಿ 15 ದಿನಕ್ಕೊಂದ್ಸರಿ ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ. ಆಮೇಲೆ ಒಂದು ತಿಂಗಳಿಗೆ ಒಂದೊಂದು ಬಾರಿ ಕಳೆ ಬರುತ್ತೆ, ಚಿಕ್ಕ ಚಿಕ್ಕ ಕಳೆ ಬರುತ್ತೆ, ಅದನ್ನು ತೆಗಿತಾ ಇರ್ತೀವಿ. ತುಂಬಾ ಹುಲ್ಸಾಗಿ ಬರುತ್ತೆ, ಹೇಳ್ಕೊಳ್ಳೋಂತ ಸಮಸ್ಯೆಗಳು ಮತ್ತೆ ಬೇರೆ ಔಷಧಿಗಳು ಏನು ಕೇಳಲ್ಲ. ಅಡಿಕೆ ತೆಂಗಂತೂ ಯಾವುದೇ ಶ್ರಮ ಇಲ್ಲದಲ್ಲೇ ಬೆಳಿಬಹುದು ಸರ್.

ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 25/2/2022 ಮತ್ತು 26/2/2022 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನ ಜಿಲ್ಲಾ ಕ್ರೀಡಾಂಗಣ ಹಾಸನ ಇಲ್ಲಿ ಆಯೋಜಿಸಿದ್ದು, ಸದರಿ ಕ್ರೀಡಾಕೂಟಕ್ಕೆ ಸರ್ಕಾರಿ ನೌಕರರು ದಿನಾಂಕ 21/2/2022 ಬೆಳಗ್ಗೆ 10:30 ಜಿಲ್ಲಾ ನೌಕರರ ಸಂಘ ಹಾಸನ ಇಲ್ಲಿ ನೋಂದಣಿ ಮಾಡಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣದ ಲವ್ ಮಾಡಿರುವ ಮನಸ್ಸುಗಳು, ಮದುವೆ ಮಕ್ಕಳ ಕನಸುಗಳಲ್ಲಿರೋ ಜೋಡಿಗಳು ನೋಡಲೇಬೇಕಾದ ಸಿನಿಮಾ ಬೈ ಟು ಲವ್ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಯುವ ಬರಹಗಾರ ಜಯಂತ್ ಎಆರ್ ಅವರ ಪರಿಚಯ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ.